ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:25:25. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಹಳತ್ರ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಬಾಧಿಸುವ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡಕೊರಕ ನಿಯಂತ್ರಣ, ಈ ಕುರಿತು ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯನ್ನ ಬಾಧಿಸುವಂತ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬಾಳೆಹೊನ್ನೂರು ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ನಿವೃತ್ತ ಹಿರಿಯ ವಿಜ್ಞಾನಿಗಳು ಹಾಗೂ ಕೀಟ ವಿಜ್ಞಾನ ವಿಭಾಗದ ನಿವೃತ್ತ ಮುಖ್ಯಸ್ಥರು ಆದಂತ ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರು. ನಮಸ್ಕಾರ ಡಾಕ್ಟರ್ ಸೀತಾರಾಮ ಅವರು. ನಮಸ್ಕಾರ. ಕಾಫಿ ಬಿಳಿ ಕಾಂಡಕೊರಕ ಇದೆಯಲ್ಲ, ಇದು ನಮ್ಮ ಕಾಫಿ ಬೆಳೆಗೆ ಎಷ್ಟರ ಮಟ್ಟಿಗೆ ಹಾನಿ ಮಾಡುತ್ತೆ, ಇದರ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಕಾಫಿ ಬಿಳಿ ಕಾಂಡಕೊರಕ ನಮ್ಮ ವಾತಾವರಣದ ಒಂದು ನೈಸರ್ಗಿಕ ಕೀಟವಾಗಿದ್ದು, ಇದು ನಮ್ಮ ಅರೇಬಿಕಾ ಕಾಫಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಾಧಿಸುವಂತಹ ಕೀಟವಾಗಿದೆ. ಈ ಕೀಟವನ್ನ 1838 ಭಾರತದಲ್ಲಿ ಕಂಡುಹಿಡಿದಿದ್ವಿ. ಇದರ ನಂತರ ತುಂಬಾನೇ ಸಂಶೋಧನೆ ನಡೆದು ಇದರ ಹತೋಟಿ ಕ್ರಮಗಳ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಿದೀವಿ. ಇದಲ್ಲದೆ ನಮ್ಮ ದೇಶವಲ್ಲದೆ ಬೇರೆ ದೇಶದಲ್ಲೂ ಕಂಡು ಬಂದಿದೆ. ಅಂದ್ರೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯಾದ ಏನ್ ಕರಿತೀವಿ ನಾವು, ಏಷ್ಯಾದ ವಾಯುಭಾಗ ಅಂತ ಹೇಳ್ಬಹುದು, ಈ ಏರಿಯಾದಲ್ಲಿ ಇದು ಕಂಡು ಬಂದಿದೆ. ನಮ್ಮ ಚೈನಾ, ಥೈಲ್ಯಾಂಡ್, ಇಂಡೋನೇಷ್ಯಾ, ವಿಯೆಟ್ನಾಂ, ಫಿಲಿಪೈನ್ಸ್, ಕಾಂಬೋಡಿಯಾ, ಮಯಾಮಾರ್, ಲಾವೋಸ್, ಎಲ್ಲ ಕಡೆ ಎಲ್ಲೆಲ್ಲಿ ಕಾಫಿ ಬೆಳೆಸಿದಾರ ಅಲ್ಲೆಲ್ಲ ಈ ಕೀಟ ಇದೆ. ಅಂದ್ರೆ ಇದು ಮೊದಲನೇ ಬಾರಿಗೆ ಎಲ್ಲಿ ಕಂಡು ಬಂದಿದ್ದು ಅಂತೀರಿ? ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ನಾವು ಅರೇಬಿಕಾ ಕಾಫಿ ಬೆಳೆಸುವಾಗ ಇದು ನಮ್ಮಲ್ಲಿ ಕಂಡು ಬಂದಿದೆ. 1838 ಕಂಡು ಬಂದಿದೆ. ಅದ ನಂತರ ಅದಾಗ ಹೇಳಿದಲ್ಲ, ಸ್ವಾಭಾವಿಕವಾಗಿ ನಮ್ಮ ಎಕೋಸಿಸ್ಟಮ್ ಅಲ್ಲಿ ಇರುವಂತದ್ದು, ನಮ್ಮ ಪರಿಸರದಲ್ಲಿ ಇರುತ್ತೆ ಇದು. ಹಾ ಹೌದೌದು. ಕಾಫಿ ಅಲ್ಲದೆ ಬೇರೆ ಬೆಳೆಗಳಿಗೂ ಇದು ಹಾನಿ ಮಾಡುತ್ತ? ಬೇರೆ ಅಂದ್ರೆ ನಮ್ಮ ನೈಸರ್ಗಿಕ ಬೆಳೆಯುವ ಕಾಫಿ ಕಾಡುಗಳಲ್ಲಿ ಇದೇನು ತುಂಬಾ ಜಾಸ್ತಿ ಇದೆ ಅಂತ ಏನಿಲ್ಲ. ಆದ್ರೆ ಕೆಲವೊಂದು ಆಶ್ರಿತ ಸಸ್ಯಗಳು ಇವೆ, ಅದೇ ತೇಗ ಅಂತ ಕರಿತೀವಲ್ಲ ಆ ಮರದಲ್ಲಿ, ಮತ್ತೆ ಇನ್ನೊಂದು ತತೋಡಿಯ ಕಂಪ್ಯಾನ್ಯುಲೇಟ್ ಅಂತ ಒಂದು ಮರದಲ್ಲಿ, ಒಲಿಯೋ ಡಯೋಕ್ ಅಂತ ಕರಿತೀವಿ. ಇದರಲ್ಲ ವಂಶವನ್ನ ಮುಗಿಸ್ತದಷ್ಟು ಹೊರತು ಅದರಲ್ಲೇ ಜಾಸ್ತಿ ಬದುಕ್ತದೆ ಅಂತ ಹೇಳುವಂಗಿಲ್ಲ. ಕಾಫಿಗೆ ಬಂದಿದ್ರಿಂದ ಕಾಫಿಗೆ ಜಾಸ್ತಿ ಬಾಧಿಸ್ತದೆ. ನಾವು ಯಾವುದೇ ಒಂದು ಕೀಟವನ್ನ ತೆಗೆದುಕೊಂಡ್ರೆ ಅದು ನಮ್ಮ ಬೆಳೆಗೆ ಎಷ್ಟು ಮಟ್ಟಿಗೆ ಹಾನಿ ಮಾಡುತ್ತೆ ಅನ್ನೋದ್ರ ಮೇಲೆ ಅದರ ಒಂದು ಪ್ರಾಮುಖ್ಯತೆ ನಿರ್ಧಾರವಾಗುತ್ತೆ. ಈ ಕಾಫಿ ಬಿಳಿ ಕಾಂಡಕೊರಕ ಕೀಟದ ಆರ್ಥಿಕ ಪ್ರಾಮುಖ್ಯತೆ ಏನು ಅಂತೀರಿ? ಇದರ ಆರ್ಥಿಕವಾಗಿ ಹಾನಿಯ ಪ್ರಮಾಣವನ್ನು ಗಮನಿಸಿದ್ರೆ ನಾವು ಇಲ್ಲಿ ಎರಡು ರೀತಿಯ ಆರ್ಥಿಕ ಹಾನಿಯ ಪ್ರಮಾಣಗಳಿದ್ದಾವೆ. ಒಂದು ಆರ್ಥಿಕ ಹಾನಿ ಅಂತ ಹೇಳಿದ್ರೆ ಒಂದು ವರ್ಷ ಫಸಲಿನಿಂದ ಫಸಲಿನ ನಾಶ ಮಾಡುವಂತದ್ದು, ಇದು ಹಾಗಲ್ಲ. ಗಿಡನೇ ಸಾಯಿಸುವುದರಿಂದ ಇದರ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ಎಕರೆಯಲ್ಲಿ ಅಂದ್ರೆ ಸರಿ ಸುಮಾರು 75-80% ಗಿಡಗಳನ್ನು ಇದು ನಾಶ ಮಾಡುವಂತ ಪರಿಸ್ಥಿತಿ ಇದೆ. ಇದನ್ನು ಸಂಪೂರ್ಣ ನಾವೇನಾದ್ರು ಗಮನಿಸ್ತಾ ಇದ್ರೆ ಅದನ್ನ ಆ ಒಂದು ನಿಟ್ಟಿನಲ್ಲಿ ನಾವು ಏನನ್ನು ಮಾಡದೇ ಇದ್ರೆ ಇದು 80% ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಬರುತ್ತದೆ. ಗಿಡನೇ ಅಂದ್ರೆ ಯಾವ ಗಿಡಕ್ಕೆ ಬಂದಿರ್ತದ ಆ ಗಿಡ ಸತ್ತೋಗೋದ್ರಿಂದ ನಮ್ಗೆ ಆ ಹಾನಿಯ ಪ್ರಮಾಣ ಜಾಸ್ತಿ ಆಗುತ್ತದೆ. ಒಂದೇದಾಗಿ ಏನಂತ ಹೇಳಿದ್ರೆ ಆ ಗಿಡ ಉತ್ಪತ್ತಿ ಕೊಡಿದ್ರೆ ಲಾಸು, ಮತ್ತೆ ಇದು ಬೇರೆ ಗಿಡ ಹಾಕಿ ನೆಟ್ಟು ಬೆಳೆಸಿ ಲಾಸು ಸಹ ಸೇರ್ಕೊಂಡ್ರಿಂದ ಇದು ಒಂಥರ ಹಾನಿಯ ಪ್ರಮಾಣ ದ್ವಿಗುಣಗೊಳಿಸ್ತಾ ಹೋಗ್ತದೆ. ಅಂದ್ರೆ ಈಗ ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸಿದ್ರಿ ಇದು ಅರೇಬಿಕ ಕಾಫಿಗೆ ಹೆಚ್ಚು ಬರುತ್ತೆ ಅಂತ, ಮತ್ತೆ ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ? ನಮ್ಮ ಒಂದು ವೈಯಕ್ತಿಕವಾಗಿ ನಾವು ಹೇಳುವಂತ ಸ್ಥಿತಿ ಅಂತ ಹೇಳಿದ್ರೆ, ನಾವು ಕಾಫಿನ ಮೊದಲು ಇದ್ರಲ್ಲಿ ಹಾಕಿದಾಗ ಇದು ಕೀಟ ಒಂದು ಸಣ್ಣ ಪ್ರಮಾಣದಲ್ಲಿ ಇತ್ತು, ಅದು ಅರೇಬಿಕ ಕಾಫಿ ಮ್ಯೂಟೇಟ್ ಆಯ್ತು. ಮ್ಯೂಟೇಟ್ ಆದಾಗ ಅರೇಬಿಕ ಕಾಫಿನ ಅಭ್ಯಾಸ ಮಾಡಿ ತಿನ್ನಕ್ಕೆ, ನಂತರ ಬೇರೆ ಯಾವ ಕಿಡನ ಅದು ತಿನ್ನಕ್ಕೆ ಅಭ್ಯಾಸ ಮತ್ತಂತರ ಅಭ್ಯಾಸ ಮಾಡಿಲ್ಲ. ಅದು ಅದಕ್ಕೋಸ್ಕರ ಬದಲಾವಣೆ ಹೊಂದಿಲ್ಲ. ಕಾಫಿನ್ ಮಾತ್ರ ತಿಂತದೆ, ಅರೇಬಿಕ ಕಾಫಿನ್ ಮಾತ್ರ. ರೋಬೋಸದಲ್ಲಿ ತಿನ್ನುವುದೇ ಇಲ್ಲ ಅಂತಿಲ್ಲ, ರೋಬೋಸ ಕಾಫಿನ ತಿಂತದೆ, ಆದ್ರೆ ಹಾನಿಯ ಪ್ರಮಾಣ ಕಮ್ಮಿ. ಅಂದ್ರೆ ಅರೇಬಿಕ ಕಾಫಿಯನ್ನ ಇದು ಹೆಚ್ಚು ಇಷ್ಟಪಡುತ್ತೆ ಅಂತ. ಹೌದು. ಇನ್ನ ಮುಖ್ಯವಾಗಿ ಬಿಳಿ ಕಾಂಡ ಕೊರಕ ಇದೆಯಲ್ಲ ಕಾಫಿನಲ್ಲಿ, ವಾತಾವರಣ ಹೇಗಿದ್ರೆ ಇದು ಹೆಚ್ಚಾಗಿ ಬರುತ್ತೆ, ಮತ್ತೆ ಯಾವ ಕಾಲದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ಇದು ವರ್ಷದಲ್ಲಿ ಹಾರಾಟದ ಕಾಲ ಇದೆ. ಹಾರಾಟದ ಕಾಲ ಅಂತ ಹೇಳಿದ್ರೆ ಈ ಪ್ರೌಢ ಕೀಟವಾಗಿ ಹೊರಬಂದು ಗಂಡು ಹೆಣ್ಣು ಒಟ್ಟು ಸೇರಿ ಕೇರುವ ಕಾಲ ಅದು. ಅದು ವರ್ಷಕ್ಕೆ ಎರಡು ಬಾರಿ ಹೊರಬರುತ್ತದೆ, ಒಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎರಡು ತಿಂಗಳು, ಮತ್ತೊಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳಲ್ಲಿ. ಈ ಹಾರಾಟದ ಕಾಲದಲ್ಲಿ ಗಂಡು ಹೆಣ್ಣು ಒಟ್ಟು ಸೇರ್ತವೆ, ಮತ್ತೆ ಹೆಣ್ಣು ಫಲಿತಗೊಂಡು ಹೊಸ ಗಿಡಕ್ಕೆ ಹೋಗಿ ಮೊಟ್ಟೆ ಇಡುವಂತ ಪರಿಸ್ಥಿತಿ ಬರುತ್ತದೆ. ಈ ಎರಡು ಹಾರಾಟ ಕಾಲದಲ್ಲಿ ನಾವು ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಇದಕ್ಕೆ ಮಳೆ ಕಡಿಮೆ ಇರುವಂತ ಕಾಲದಲ್ಲಿ ಇದು ಹೆಚ್ಚಾಗಿ ಬರುತ್ತೆ ಅಂತ ಹೇಳ್ಬೋದು. ಹೌದು ಹೌದು. ಅಂದ್ರೆ ಈಗ ಬೇಸಿಗೆ ಕಾಲ ಆಯ್ತು ಏಪ್ರಿಲ್ ಮೇ ತಿಂಗಳು ಅಂದ್ರೆ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ ಸ್ವಲ್ಪ ಚಳಿಗಾಲ ಇನ್ನೇನು ಪ್ರಾರಂಭವಾಗುತ್ತೆ ಅನ್ನೋ ಕಾಲದಲ್ಲಿ ಕಂಡು ಬರುತ್ತೆ. ಅಂದ್ರೆ ಸ್ವಲ್ಪ ಉಷ್ಣಾಂಶದ ಏರುಪೇರನ್ನು ಕೂಡ ಇದು ತಡ್ಕೊಳ್ಳುತ್ತೆ ಅನ್ನಂಗಾಯ್ತು. ತಡ್ಕೊಳ್ಳುತ್ತೆ. ಇನ್ನು ಮುಖ್ಯವಾದ ಅಂಶ ಅಂದ್ರೆ ನಮ್ಮ ರೈತ ಬಾಂಧವರು ಕಾಫಿ ಬೆಳೆಗೆ ಈ ಬಿಳಿ ಕಾಂಡ ಕೊರಕ ಕೀಟದ ಹಾವಳಿ ಇದೆ, ಇದು ಬಂದಿದೆ ಅಂತ ಹೇಗೆ ತಿಳ್ಕೋಬಹುದು? ಏನು ಇದರ ಹಾನಿಯ ಲಕ್ಷಣಗಳು? ಗಿಡ ಯಾತ್ರ ಆಗ್ತದೆ ಅಂತ ಇದು ಹಾನಿಯ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಇದು ಮರಿಹುಳ ಒಳಗೆ ಹೋಗಿ ಅದರ ಕಾಂಡದ ಒಳಭಾಗವನ್ನು ತಿಂತಾ ಹೋಗ್ತದೆ. ತಿನ್ನುವುದರ ಜೊತೆಗೆ ಸುರಂಗ ಕೊರೆತಾ ಹೋಗ್ತದೆ. ಸುರಂಗವನ್ನ ತನ್ನ ಇಕ್ಕೆಯಿಂದ ಮತ್ತೆ ಮರದ ಪುಡಿಯಿಂದ ತುಂಬಾ ಟೈಟ್ ಆಗಿ ಪ್ಯಾಕ್ ಮಾಡ್ತಾ ಹೋಗುತ್ತೆ. ಅವಾಗ ನಮಗೇನಾಗುತ್ತೆ, ಗಿಡದ ಮಾಮೂಲಿಯಿಂದ ನೀರು ಮತ್ತು ಆಹಾರ ಸಂಪರ್ಕ ಸಾರಿಗೆ ಏನಿದೆ ಅದು ಕುಂಠಿತಗೊಳ್ತದೆ. ಎಲೆಗಳೆಲ್ಲ ಸ್ವಲ್ಪ ಬಾಡ್ತಾ ಹೋಗ್ತದೆ ಮತ್ತು ಬೆಳವಣಿಗೆ ಕುಂಠಿತ ಆಗುತ್ತೆ. ಗಿಡಗಳನ್ನು ಸುಲಭವಾಗಿ ಗುರುತಿಸಬಹುದು ನೀವು ಏಪ್ರಿಲ್ ಮೇಲೆ ಅಂತ ಗೊತ್ತಾಗುತ್ತೆ. ಬೇರೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಇದ್ರೆ ಈ ಗಿಡ ಸ್ವಲ್ಪ ಕುಂದಿದ ಬೆಳವಣಿಗೆ ಅಂತ ಗುರುತಿಸ್ತಾ ಹೋಗ್ಬಹುದು. ನಾವು ನೀರನ್ನ ಕಾಫಿ ಗಿಡಗಳಿಗೆ ಕೊಟ್ಟರು ಕೂಡ ಇದು ಬಾಡದಂಗೆ ಕಾಣುತ್ತೆ. ಈ ಬಿಳಿ ಕಾಂಡ ಕೊರಕದ ಹಾವಳಿಯಿಂದ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಇಳಿಮುಖ ಆಗಿರ್ತದೆ. ಇದು ನೋಡಿದ ತಕ್ಷಣ ಹೇಳ್ಬೋದು ಅಷ್ಟು ಮಟ್ಟಿಗೆ ನಾವು ಗುರುತಿಸಬಹುದು. ಅಂದ್ರೆ ಒಳಗಡೆ ಸೇರ್ಕೊಂಡೆ ಇದು ಹಾನಿ ಮಾಡುತ್ತೆ ಅಂತೀರಿ? ಹೌದು, ಕಾಂಡದ ಒಳಗಡೆ ಸೇರಿ ತಿಂತಿರುವುದರಿಂದ ಹಾಗೆ ನಮ್ಗೆ ಹೊರಗಡೆ ನೋಡಿ ಗೊತ್ತಾಗುದಿಲ್ಲ, ಒಳಗಡೆ ಹೋಗ್ತು ಅದು ಗೊತ್ತಾಗುತ್ತೆ. ಮತ್ತೆ ತೊಗಟೆ ಇದಕ್ಕೂ ಇದು ಹಾನಿ ಮಾಡುತ್ತಾ? ಮೇಲ್ಗಡೆ ತೊಗಟೆಯಲ್ಲಿ ಬಿರುಕುಗಳು ಇರ್ತದಲ್ಲ, ಬಿರುಕುಗಳಲ್ಲಿ ಮೊಟ್ಟೆ ಇರ್ತದೆ. ಆ ಬಿರುಕುಗಳಲ್ಲಿ ಮೊಟ್ಟೆ ತುಂಬಾ ಸಣ್ಣದಿರ್ತದೆ, 1.3 mm ದೊಡ್ಡದಿರ್ತದೆ ಮೊಟ್ಟೆ, ಮತ್ತು 0.5 mm ಅಷ್ಟು ಆಗಲೇ ಇರ್ತದೆ ಅಷ್ಟೇ, ತುಂಬಾ ಸಣ್ಣದು ಮೊಟ್ಟೆ. ಅದೇ ತರ ಅದು ಮೊಟ್ಟೆಗೆ ಸಾಮಾನ್ಯ ಒಂದು 7-10 ದಿನಗಳ ಕಾಲ ಮೊಟ್ಟೆ ಒಳಗೆ ಹೊರಬರುತ್ತೆ. ಹೊರಬಂದ ತಕ್ಷಣ ಅದು ಒಳಗಡೆ ಇದನ್ನ ತೊಗಟೆ ಪ್ರಮಾಣ ಒಳಭಾಗದಲ್ಲಿ ತಿಂತಾ ಹೋಗ್ತದೆ. ತಿಂತಾ ಹೋಗಿ ಒಳಗಡೆ ಅದ್ರ ಜೊತೆಗೆ ತೊಗಟೆಯ ಭಾಗ ಏನಿದೆ ಫಸ್ಟ್ ತಿಂತದೆ, ನಂತರ ಒಳಭಾಗ ಸೇರುತ್ತೆ, ಗಟ್ಟಿ ಭಾಗ ಸೇರುತ್ತೆ. ಗಟ್ಟಿ ಭಾಗ ಸೇರ್ತಾ ಹೋದಾಗ ಹಾನಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನ ನೆರಳು ಮತ್ತು ಈ ಬಿಸಿಲು ಇಂತ ಒಂದು ಅಂಶಗಳು ಇದರ ಒಂದು ಹಾವಳಿ ಮೇಲೆ ಪರಿಣಾಮ ಬೀರ್ತವ? ಹೌದೌದು. ಯಾಕೆಂದ್ರೆ ನಮ್ಮಲ್ಲಿ ಕಾಫಿ ತೋಟದಲ್ಲಿ ನಾವೇನ್ ಮಾಡ್ತೀವಿ ಮೊದಲಿಂದ ನಾವು ಹೇಳ್ತಾ ಬಂದಿದ್ವಿ, ಕಾಫಿ ತೋಟದಲ್ಲಿ ಎರಡು ಹಂತದ ನೆರಳು ಇಡಬೇಕು ಅಂತ. ಒಂದು ಹಂತದ ನೆರಳು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಬೆಳೆಯುವಂತ ಹತ್ತಿ ಜಾತಿಯ ಮರಗಳಾಗ್ಲಿ ಬೇರೆ ನಮ್ಮ ನೈಸರ್ಗಿಕ ಮರಳಿನಿಂದ ಅದರ ನೀಡುವಂತ ನೆರಳು. ಕೆಲ ಪ್ರಮಾಣದಲ್ಲಿ ಕೆಲ ಹಂತದಲ್ಲಿ ನಾವು ಹಾರ್ವಣ ಮರಳಿನಿಂದ ನಾವು ನೆರಳು ಇಡಬೇಕಾಗತ್ತೆ. ಇವರಿಂದ ನಾವು ಬೇಕಾದಾಗ ನೆರಳನ್ನು ಪಡೆಯುವಂತ ಸ್ಥಿತಿ ಇದೆ. ಆ ರೀತಿ ಎರಡು ಹಂತದ ನೆರಳಿದ್ರೆ ಈ ಹಂತದಲ್ಲಿ ನಾವು ಹತೋಟಿ ಕ್ರಮದ ಬರಬಹುದು. ಆಮೇಲೆ ಎರಡು ಹಂತದ ನೆರಳು ಅಂತ ಹೇಳಿದ್ರೆ ನಾವು ಈಗ ಏನಾಗಿದೆ ಅಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಕಾಫಿ ಜೊತೆಗೆ ಬೆಳೆಯುವ ಕಾಳು ಮೆಣಸಿನ ಬೆಳೆ ಇದಕ್ಕೋಸ್ಕರ ನೆರಳಿನ ಪ್ರಮಾಣದಲ್ಲಿ ಸ್ವಲ್ಪ ವೈಪರೀತ್ಯ ಮಾಡ್ತಾ ಇದೀವಿ ನಾವೀಗ. ಹಾಗಾಗಿ ಇದೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಸ್ವಲ್ಪ ನೆರಳಿನ ಕೊರತೆ ಇರೋದ್ರಿಂದ ಈ ಕೀಟ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇತ್ತೀಚೆಗೆ. ಇನ್ನು ಮುಖ್ಯವಾಗಿ ತಾವು ಕೃಷಿ ಕೀಟಶಾಸ್ತ್ರಜ್ಞರು ಹೇಳ್ತಾ ಇರ್ತೀರಾ, ಯಾವುದೇ ಒಂದು ಕೀಟವನ್ನು ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡ್ಕೋಬೇಕು ಅಂತ ಅಂದರೆ ಅದರ ಜೀವನ ಚಕ್ರದ ಬಗ್ಗೆ ತಿಳ್ಕೊಂಡಿರೋದು ಬಹಳ ಅವಶ್ಯಕ ಅಂತ. ಈ ಕಾಫಿ ಬಿಳಿ ಕಾಂಡಕೊರಕ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರ ಜೀವನ ಚಕ್ರ ಮೊದಲು ಶುರುವಾಗೋದು ಯಾವಾಗ ಅಂತ ಹೇಳಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಚಳಿಗಾಲದ ಆರಂಭದ ಕಾಲ ಅಂತ ಫಸ್ಟ್ ಹೇಳಿದ್ವಲ್ಲ, ಆ ಕಾಲದಲ್ಲಿ ಶುರು ಆಗ್ತದೆ. ಈ ಕಾಲದಲ್ಲಿ ಹೊರಬಂದ ಗಂಡು ಹೆಣ್ಣು ಹೊರಬಂದು ಒಂದಕ್ಕೊಂದು ಸಂಯೋಗ ಹೊಂದಿ ಹೊಸ ಮೊಟ್ಟೆಗಳನ್ನು ಶುರು ಮಾಡ್ತದೆ. ಮೊಟ್ಟೆ ತೊಗಟೆಯ ನಡುವೆ ಇರುವ ಬಿರುಕಿನಲ್ಲಿ ಮೊಟ್ಟೆ ಇರ್ತದೆ. ಮೊಟ್ಟೆಯಿಂದ ಹೊರಬಂದ ಮರಿಹುಳು ತೊಗಟೆಯನ್ನು ತಿಂತಾ ಹೋಗ್ತದೆ ಮೊಟ್ಟಮೊದಲಿ, ನಂತರದಲ್ಲಿ ಒಳ ಸೇರ್ತಾ ಹೋಗುತ್ತೆ. ಈ ಹಂತದಲ್ಲಿ ನಮಗೆ ಮರಿಹುಳು ದೊಡ್ಡಾಗ್ತಾ ಹೋಗ್ತದೆ. ಸುಮಾರು 5 ವಿಸ್ತಾರ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ, ಹಂತ 5 ಹಂತಗಳಿದಾವೆ. 5 ಹಂತದಲ್ಲಿ ಅರೆ ಕಳಚಿ ದೊಡ್ಡಾಗ್ತಾ ಹೋಗ್ತದೆ. ಎಷ್ಟುವರೆಗೆ ಅಂತ 2-3 ಸೆಂಟಿಮೀಟರ್ ದೊಡ್ಡಾಗ್ಬೋದು ಮರಿಹುಳ. ಅಷ್ಟು ಮರಿಹುಳ ತಿಂತಾ ಹೋದಾಗ ಈ ಇದರಲ್ಲಿ ಒಂದು ಹುಳ 100 ಮೊಟ್ಟೆ ಇಟ್ಟರೆ ಅದರೊಳಗೊಂದು 25-30% ವರೆಗೆ ಏಪ್ರಿ ಮೇಲೆ ಹೊರಗೆ ಬರ್ತದೆ, ಪ್ರೌಢ ಕೀಟವಾಗಿ ಹೊರಗೆ ಬರುತ್ತದೆ. ಮತ್ತು ಉಳಿದಿದ್ದೆಲ್ಲ ಸಾಮಾನ್ಯವಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಮುಂದಿನ ಕಾಲದಲ್ಲಿ ಬರ್ತದೆ. ಈ ವರ್ಷ 2024 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಏಪ್ರಿಲ್ ಮೇ 25 30% ಬರ್ತದೆ. ಮತ್ತು ಉಳಿದ 70% 25 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬರುತ್ತದೆ. ಅದೇ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ಏಪ್ರಿಲ್ ಮೇ 2025 ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಕಾಲ ಹೊರಬಂದ ಮಳೆ ಮತ್ತೂ ಸಹ ಮೊಟ್ಟೆ ಇಟ್ಟು ಅದು 2025 ಅಕ್ಟೋಬರ್ ನವೆಂಬರ್ ಅಲ್ಲೇ ಬರ್ತದೆ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದ ಹಾರಾಟ ಕಾಲದಲ್ಲಿ ಮೊಟ್ಟೆ ಇಟ್ಟು ಹುಳು, ಚಳಿಗಾಲದ ಹಾರಾಟ ಕಾಲದಲ್ಲೇ ಬರ್ತದೆ. ಅಲ್ಲಿಗೆ ಈ ಚಳಿಗಾಲದ ಹಾರಾಟದ ಕಾಲ ಏನ್ ಹೇಳ್ತೀವೋ ತುಂಬಾ ಗಮನಾರ್ಹವಾದ ವಿಚಾರ ಇಲ್ಲಿ. ಅಂದ್ರೆ ಅದು 3 ಇರುತ್ತೆ ಚಳಿಗಾಲದಲ್ಲಿ ಆಗುವಂತ ಹಾರಾಟದ ಕಾಲ, ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ದೀರ್ಘವಾಗಿರುತ್ತೆ ಸ್ವಲ್ಪ. ದೀರ್ಘ ಹಾರಾಟದ ಕಾಲ 10 ಬೇಕಾಗತ್ತೆ. ಅದೇ ಬೇಸಿಗೆ ಕಾಲಕ್ಕೆ ಬರ್ತದಲ್ಲ ಆ ಹಾರಾಟದ ಕಾಲ ಕೇವಲ 6 ಮಾತ್ರ. ಇದರಲ್ಲಿ ಅದು ಮತ್ತಿನ್ನೊಂದು ಗೊತ್ತಾ, ಅದರಲ್ಲಿ 6 ಹೊರಬಂದಿದ್ದು ಹುಳ ಮೊಟ್ಟ ಮೊಟ್ಟ ಇರೋದ್ರಿಂದ ಅಲ್ಲಿ ಮತ್ತೆ ದ್ವಿಗುಣಗೊಳ್ತಾ ಹೋಗುತ್ತೆ. ಬಹಳ ಮುಖ್ಯ 2024 ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇಟ್ಟಿದ್ರೆ 2025 25 ಏಪ್ರಿಲ್ ಮೇಲೆ ಒಂದು 15% ಹುಳ ಹೊರಬರುತ್ತೆ. ಆ ಹುಳ ಅಲ್ಲೇ ಮತ್ತೆ ಮೊಟ್ಟೆ ಇಟ್ಟು 2025 ಅಕ್ಟೋಬರ್ ಮತ್ತೆ ಪುನಃ ಬರ್ತದೆ ಹೊರಬರುತ್ತೆ. ಆಮೇಲೆ ಅದ್ರಲ್ಲಿ 70% ಉಳಿದಿರ್ತದಲ್ಲ ಮರಿ ಹುಳು, ಆ ಹುಳು 2025 ಹೊರಬರ ಅಕ್ಟೋಬರ್ ನವೆಂಬರ್ ಹೊರಬರುತ್ತೆ. ಅಂದ್ರೆ ಇದು ಕೊರ್ದಾಗ ಪುಡಿ ಬೀಳುವಂತದ್ದು ಕಾಂಡದಿಂದ ಇದನ್ನ ಲಕ್ಷಣಗಳು ಇರ್ತಾವ? ಏನು ಕಾಣಿಸೋದಿಲ್ಲ, ಗಿಡ ಸಾಯೋದು ಮಾತ್ರ ಗೊತ್ತಾಗುತ್ತೆ. ಗಿಡ ಬಾಡ್ತಾ ಇದೆ ಅನ್ನೋದು ನಮಗೆ ಒಂದು ಗಿಡದ ಚಟುವಟಿಕೆ ಕುಂದಿ ಸಾಯ್ತಾ ಇರದ ಬಾಡ್ತಾ ಇದೆಯಲ್ಲ, ಅದೇ ಅದ್ರದ ಗಮನಾರ್ಹ ಅಂಶ. ಯಾವ್ದೇ ರೀತಿ ಒಳಗೆ ಹೋಗಿದ್ದ ಸಿಂಪ್ಟಮ್ ಗೊತ್ತೇ ಆಗುದಿಲ್ಲ. ಇನ್ನು ಈ ಹಾನಿಗೆ ಒಳಗಾಗ್ತಾವಲ್ಲ ಗಿಡಗಳು, ಅದನ್ನ ಪುನಶ್ಚೇತನ ಮಾಡೋ ಸಾಧ್ಯತೆ ಇದೆಯಾ? ಈ ಹಾನಿಗಳ ಪುನಶ್ಚೇತನ ಮಾಡೋದಂತ ಹೇಳಿದ್ರೆ ಇದಕ್ಕಿಂತ ಮೊದಲು ಏನ್ ಮಾಡಬಹುದು ಅಂತ ಹೇಳಿದ್ರೆ, ನೆಲದಿಂದ ಒಂದು 9 ಎತ್ತರ ಕಡಿದ್ರದನ್ನ ಅಲ್ಲಿ ಬೇರೊಳಗೆ ದಾರಿ ಹೋಗಿದ್ರೆ ಆ ಗಿಡನ ನಾವು ಹೊಸ ಚಿಗುರು ಬಿಟ್ಟು ಪುನಶ್ಚೇತನಗೊಳಿಸಬಹುದು. ಅಂದ್ರೆ ಅದು ಹೊಸ ಗಿಡ ನೆಡುವುದಕ್ಕಿಂತ ಸ್ವಲ್ಪ ಬೇಗ ಬರ್ತದೆ ಅದರಲ್ಲಿ, ಹಾಗಾಗಿ ಸ್ವಲ್ಪ ಪುನಶ್ಚೇತನಗೊಳಿಸಬಹುದು. ಅಂದ್ರೆ ಅದು ಕಾಂಡದ ಮೂಲಕ ಬೇರೆಗೂ ಹೋಗಿಲ್ಲ ಅಂತ ನಾವು ಖಚಿತ ಮಾಡ್ಕೋಬೇಕು. ಖಚಿತ ಮಾಡ್ಕೋಬೇಕು, ಬೇರೆಗೂ ಹೋಗ್ತದೆ, ಹೋಗಕ್ಕೆ ಸಾಧ್ಯತೆ ಇಲ್ಲ, ಬೇರೆಲ್ಲೂ ಸಹ ಬದುಕುವಂತ ಸಾಧ್ಯತೆಗಳಿಲ್ಲ. ಇನ್ನು ಡಾಕ್ಟರ್ ಸೀತಾರಾಮ ಅವರು, ಈಗ ಈ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣಕ್ಕೆ ಬಂದ್ರೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬಹುದು ಅಂತೀರಿ? ಒಂದನೇದಾಗಿ ನಾವು ಇದು 2 ಕಾರ್ಯಕ್ರಮ ನಾವು ಗಮನಾರ್ಹ ಅಂಶದಲ್ಲಿ ಇಟ್ಕೊಬೇಕು. ಒಂದನೇದಾಗಿ ಇದು ಹೊರಬರೋ ಕಾಲದಲ್ಲಿ 2 ಕಾಲ ಇದೆ, ಬೇಸಿಗೆ ಹಾರಾಟದ ಕಾಲ ಚಳಿಗಾಲದ ಹಾರಾಟದ ಕಾಲದಲ್ಲಿ ಈ ಹುಳ ಹೊರಬರ್ತದೆ. ಹೊರಬಂದಾಗ ಗಂಡು ಮತ್ತು ಹೆಣ್ಣು ಒಟ್ಟು ಸೇರದ ಹಾಗೆ ಮಾಡಬೇಕು. ಮತ್ತೊಂದು, ಈ ಒಟ್ಟು ಸೇರಿ ಮೊಟ್ಟೆ ಇರದ ಹಾಗೆ ಮಾಡಬೇಕು ಗಿಡದಲ್ಲಿ. ಮೊಟ್ಟೆ ಇಟ್ಟಿದ್ದು ಮರಿ ಹುಳ ಏನಿದೆ ಅದು ಸಾಯುವ ಹಾಗೆ ಮಾಡಬೇಕು. ಈ 3 ಕಾರ್ಯಕ್ರಮವನ್ನು ಸರಿಯಾಗಿ ಮಾಡಿದ್ರೆ ಈ ಕೀಟದಿಂದ ತೊಂದರೆಯಿಂದ ತಪ್ಪಿಸಿಕೊಳ್ಬಹುದು. ಒಂದೇದಾಗಿ ಗಂಡು ಹೆಣ್ಣು ಒಟ್ಟು ಸೇರದ ಹಾಗೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ನಾವೊಂದು ಲಿಂಗಾಕರ್ಷಕ ಬಲೆ ಅಂತ ಕರಿತೀವಿ, ಫಿರಮೋನ್ ಟ್ರಾಪ್ ಅಂತ ಹೇಳ್ತೀವಿ ಅದು. ಇದರಲ್ಲಿ ಗಂಡು ಹುಳ ಅತ್ಯಲ್ಪ ಪ್ರಮಾಣದಲ್ಲಿ ಒಂದು ಫಿರಮೋನ್ ಅನ್ನ ಸವಿಸುತ್ತದೆ. ಆ ಫಿರಮೋನ್ ಮೂಲಕ ಗಂಡು ಹುಳುಗಳು ಆ ಕೀಟದ ಹತ್ರ ಆಕರ್ಷಿಕೊಳ್ತಾವೆ. ಈ ನಮ್ಮ ಸಂಶೋಧನೆ ಕಂಡುಕೊಂಡಿದ್ದೀವಿ ಇದನ್ನ. ಇದನ್ನ ನಾವೊಂದು ಫೆರಮೋನ್ ಟ್ರಾಪ್ ಅಂತ ಇದೆ, ಕ್ರಾಸ್ ವೇನ್ ಫೆರಮೋನ್ ಟ್ರಾಪ್ ಅಂತ. ಆ ಟ್ರಾಪ್ ಅಲ್ಲಿ ಇಟ್ಟಾಗ ಸಣ್ಣ ಒಂದು ವಯಸ್ಸಲ್ಲಿ ಅದನ್ನ ಇಡ್ತೀವಿ ನಾವು. ಇದು ಅಂಟಿರ್ತದೆ ಸುತ್ತಲೂ, ಆ ಇದು ಸಾಮಾನ್ಯ ಒಂದು 18 inch ಮತ್ತೆ 10 inch ಅಗಲ ಇರ್ತದೆ ಈ ಒಂದು ಟ್ರಾಪ್ ಅಲ್ಲಿ. ಮಧ್ಯದಲ್ಲಿ ಸಣ್ಣದೊಂದು ರಂಧ್ರ ಇರ್ತದೆ, ಇದು ಕ್ರಾಸ್ ವೇನ್ ಫೆರಮೋನ್ ಟ್ರಾಪ್. ಒಂದು 4 ಅಂಟಿನ ಶೀಟ್ ಇರ್ತದೆ. ಆ ಶೀಟ್ ಅನ್ನ ಹಾಕಿದ ಶೀಟ್ ಅಲ್ಲಿ ನಾವು ಈ ಲಿಂಗಾಕರ್ಷಕ ಬಲ ಏನಿದೆ ಅದಿಟ್ಟಾಗ ಅದು ಸೆಕ್ಸ್ ಫೆರಮೋನ್ ಕರಿತೀವಿ. ಅದಕ್ಕೆ 2-hydroxy-3-deconone ಅಂತ ಕೆಮಿಕಲ್ ನಿಮ್ಮ ಹೌದು. ಇದು ಇಟ್ಟಾಗ ಸಣ್ಣದೊಂದು ವಾಯಲ್ ಅಲ್ಲಿ ಇರ್ತೀವಿ. ಆ ವಾಯಲ್ ಅನ್ನು ಕಟ್ಟಿಟ್ಟಾಗ ಅದಕ್ಕೆ ಹೆಣ್ಣು ಹುಳ ಆಕರ್ಷಿಸಿಕೊಳ್ತಾವೆ. ಇದು ಗಂಡಿನ ಫೆರಮೋನ್ ಅಲ್ವಾ, ಹಾಗಾಗಿ ಹೆಣ್ಣು ಹುಳ ಅದಕ್ಕೆ ಆಕರ್ಷಿಸಿಕೊಳ್ತಾವೆ. ಈ ಬಲೆಯಲ್ಲಿ ಗಂಟುಕೊಂಡು ಅಲ್ಲೇ ಸತ್ತೋಗ್ತದೆ. ಇದು ಗಂಡು ಮತ್ತು ಹೆಣ್ಣು ಒತ್ತು ಸೇರಿದಾಗ ಮಾಡೋದು. ಇನ್ನು ಮೊಟ್ಟೆ ಇಡದಾಗ ಮಾಡೋದಕ್ಕೆ ಇದಕ್ಕೆ ಮೊಟ್ಟೆ ಇಡಕ್ಕೆ ತೊಗಟೆಯಲ್ಲಿರುವ ಬಿರುಕು ಬೇಕೇ ಬೇಕು. ಇದನ್ನು ತೊಗಟೆಯನ್ನ ಕ್ಲೀನ್ ಆಗಿ ನಾವು ಬಿರುಕಿಲ್ಲದಂತ ನಯಗೊಳಿಸಿದರೆ ಮೊಟ್ಟೆ ಇಡುವ ಪ್ರಮಾಣ ಕಮ್ಮಿ ಆಗ್ತದೆ. ಅದು ಆಗ್ಲಿಲ್ಲ, ಬಾಸ್ ಕಬ್ಬಿಂಗ್ ಅಂತ ಹೇಳ್ತೀವಲ್ಲ, ಕಾಯಿ ಗ್ಲವ್ ಅಂತ ಸಿಗುತ್ತೆ, ಅದರಿಂದ ನಯಗೊಳಿಸಬಹುದಂತ ಪರಿಸ್ಥಿತಿ ಇದೆ. ಅದು ಲೇಬರ್ ಕಾಸ್ಟ್ ಜಾಸ್ತಿ ಅಂತ ನಮಗೆ ಬೆಳೆಗಾರರ ಅಸಮಾಧಾನ ಇದ್ದೇ ಇದೆ. ಅದು ಇಲ್ಲದೆ ಇದ್ರೆ ಇದನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಆ ಬಿರುಕನ್ನ ನಾವು ಸುಣ್ಣದಿಂದ ಸ್ಪ್ರೇ ಸುಣ್ಣ ಏನಿದೆ ಅದನ್ನ 20 kg ಸ್ಪ್ರೇ ಸುಣ್ಣನ 200 liter ಕದ್ರೆ ಅದಕ್ಕೆ 200 ml DDL ಹಾಕಿ ಅದನ್ನ ಗಿಡಗಳಿಗೆ ಹಚ್ಚಿದ್ರೆ ಈ ಬಿರುಕನ್ನ ನಾವು ಗಿಡದಾಗ ಮಾಡಬಹುದು. ಹಾಗಾಗಿ ಬಿರುಕು ಇಲ್ಲದಂಗ್ ಮಾಡಿದ್ರೆ ಮೊಟ್ಟೆ ಇಡೋ ಪ್ರಮಾಣ ಸಾಕಷ್ಟು ಕಮ್ಮಿ ಆಗ್ತದೆ. ಆಮೇಲೆ ಇದ್ರ ಜೊತೆಗೆ ವಾತಾವರಣದಲ್ಲಿ ಹೇಳಿದಿಲ್ಲ, ಇದ್ರ ಹಾರಾಟದಕ್ಕೆ ಕಮ್ಮಿ ಆಗ್ಬೇಕಾದ್ರೆ ನೆಲ್ಲಿ ಇಟ್ಕೊಂಡ್ಬೇಕು. ನೆಲ್ಲಿ ಇಟ್ಕೊಂಡ್ರೆ ಆಟೋಮೆಟಿಕ್ ಚಟುವಟಿಕೆ ಬಹಳ ಕಮ್ಮಿ ಆಗ್ತದೆ. ಯಾಕೆಂದ್ರೆ ರಾತ್ರಿ ಹಾರಾಟದಲ್ಲ, ಇದರ ಆಕ್ಟಿವಿಟೀಸ್ ಯಾವಾಗ್ಲೂ ಹಗಲಿನ ಪ್ರೇರಿತವಾಗಿರುತ್ತೆ, ಸೂರ್ಯನ ಬೆಳಕಿಗೆ ಪ್ರೇರಿತವಾಗಿರ್ತದೆ. ಹಾಗಾಗಿ ಈ ಒಂದು ಆ ಬೆಳಕಿರುವ ಜಾಗದಲ್ಲಿ ಸಹ ಸ್ವಲ್ಪ ನೆಲ್ಲನ್ನು ಬೆಳೆಸಿದ್ರೆ ಈ ಕೀಟದ ಹಾವಳಿಯನ್ನು ಕಮ್ಮಿ ಮಾಡಬಹುದು. ಇದಲ್ಲದೆ ಇನ್ನೊಂದು ಮೊಟ್ಟೆ ಇಟ್ಟಿದ್ದು ಮರಿಹುಳನ್ನ ಕೊಲ್ಲುವಂತಹ ಸ್ಥಿತಿ ಅಂತ ಹೇಳಿದ್ರೆ, ಈ ಎರಡು ಹಾರಾಟ ಕಾಲದಲ್ಲಿ ಒಂದು ಇನ್ಸೆಕ್ಟಿಸೈಡ್ ಇದೆ ಕೊಲ್ಲುವಂತ ಇದು, ಆ ಬಾರ್ಕ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇರುವಂತ ಕಾಲದಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳ ಮೊದಲ ಭಾಗದಲ್ಲಿ, ಹಾಗೆ ಅಕ್ಟೋಬರ್ ತಿಂಗಳ ಮೊದಲ ಭಾಗದಲ್ಲಿ ಫೆಂಡಾಲ್ ಅಂತ ಕೆಮಿಕಲ್ ನೇಮ್, ಅದು ಪೆಂಥೋ 8 ಅಂತ ಒಂದು ಇನ್ಸೆಕ್ಟಿಸೈಡ್ ಇದೆ. ಅದು 50 EC ಪೆಂಥೋ 50 EC. ಅದು 400 ml ಅನ್ನ ಒಂದು 200 liter ಬ್ಯಾರಲ್ ಹಾಕಿ 200 ml ವೆಟ್ಟಿಂಗ್ ಏಜೆಂಟ್ ಯಾವ್ದಾರ ಒಂದು ಹಾಕಿ ಸ್ಪ್ರೇ ಮಾಡಿದ್ರೆ ಈ ಕೀಟದ ಹಾವಳಿಯನ್ನ ತುಂಬಾ ಯಶಸ್ವಿಯಾಗಿ ನಿರ್ವಹಿಸಬಹುದು. ಅಂದ್ರೆ ಅದು ಮೊಟ್ಟೆ ನಾಶಕ ಅಂತೀರಾ? ಅದು ಪೆಂಥೋ 8 ಮೊಟ್ಟೆ ನಾಶಕ ಅಲ್ಲ, ಇಡೀ ಕೀಟದ ಎಲ್ಲ ಹಂತವನ್ನು ನಾಶ ಮಾಡ್ತದೆ. ಒಂದು ಬ್ಯಾರಲ್ ಅಂದ್ರೆ 200 liter ನೀರಿಗೆ 400 ml ಅನ್ನ ಹಾಕೊಂಡು ಅದಕ್ಕೆ ಒಂದು ಅಂಟು ಪದಾರ್ಥವನ್ನು ಹಾಕೊಂಡು ಸಿಂಪರಣೆ ಮಾಡಬೇಕು. ಹೌದು, ಸಿಂಪರಣೆ ಮಾಡಬೇಕಾಗುತ್ತೆ. ಮುಖ್ಯ ಕಾಂಡ ಮತ್ತು ದಪ್ಪ ರೆಕ್ಕೆಗಳ ಮೇಲೆ ಸಿಂಪರಣೆ ಮಾಡ್ಬೇಕಾಗತ್ತೆ. ಹಾಗೆ ಮತ್ತೆ ಸುಣ್ಣದ ಬಗ್ಗೆ ಹೇಳಿದಲ್ಲ, ಅದು ಮತ್ತೆ ಬಾರ್ ಸ್ಕ್ರಬಿಂಗ್ ಎಲ್ಲ ಸ್ವಲ್ಪ ವರ್ಷಕ್ಕೆ ಎಷ್ಟಾಗುತ್ತೋ ಅಷ್ಟು, ಈ ವರ್ಷ ಒಂದು 4 acre ಮಾಡೋದು, ಬಾರ್ ಸ್ಕ್ರಬ್ ಮಾಡೋದು, ಮುಂದ್ ವರ್ಷ ಒಂದು 4 acre, ಈ ತರ ಬೇಸಿಡ್ ಮ್ಯಾನರ್ ಅಲ್ಲಿ ಮಾಡ್ತಾ ಹೋದ್ರೆ, ಯಾಕೆಂದ್ರೆ ತೊಗಟೆ ಉಜ್ಜಿದ್ದು ಅದು ತಕ್ಷಣವೇ ಬೆಳವಣಿಗೆ ಆಗುದಿಲ್ಲ, ಒಂದ್ 2-3 ವರ್ಷದವರೆಗೆ ಅದು ನಯಸ್ಸಾಗಿ ಇರ್ತದೆ ಗಿಡದಲ್ಲಿ. ಆದ್ರೆ ತೊಗಟೆಯಿಂದ ಕಾಂಡಕ್ಕೆ ಹಾನಿ ಆಗದಂತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ ನಾವು. ಹೌದೌದು, ಯಾಕೆಂದ್ರೆ ಬೇರೆ ಯಾವ್ದಾದ್ರು ಕತ್ತಿಯಿಂದ ಆಗ್ಲಿ ಬೇರೆದಾಗ್ಲಿ ನಾವು ಹೆರಸಿ ಒಂದು ವಾಕಿಂಗ್ ಸ್ಟಿಕ್ ತಪ್ಪ ಮಾಡುವಂತ ಹೋಗ್ಬಾರ್ದು. ತೊಗಟೆ ಮಾತ್ರ ಹೋಗ್ಬೇಕು, ಅದರಲ್ಲಿ ಒಳಭಾಗ ಹಸಿರು ಭಾಗ ಇರುತ್ತೆ, ಹಸಿರು ಭಾಗಕ್ಕೆ ಯಾವುದೇ ರೀತಿ ಹಾನಿಗೊಳಿಸಬಾರ್ದು. ಅಂದ್ರೆ ತೊಗಟೆಯ ಸಡಿಲವಾದ ಭಾಗಗಳನ್ನು ಮಾತ್ರ ಉಜ್ಜಿ ತೆಗಿಬೇಕಾಗತ್ತೆ. ಹೌದೌದು, ಅದು ಒಂದು ಮುಖ್ಯವಾದ ಕ್ರಮ. ಹೌದೌದು, ಮತ್ತೆ ಹಿಡಿದಂತೆ ರಕ್ಷಣೆ ಮಾಡೋದು, ಮತ್ತೆ ಇಟ್ಟಿದ್ದ ಸಾಯುವಂತೆ ಮಾಡುವಂತೆ, ಇಷ್ಟು ಮಾತ್ರ. ಇನ್ನ ಈಗ ಲಿಂಗಾಕರ್ಷಕ ಬಲೆಗಳ ಬಗ್ಗೆ ತಾವು ತಿಳಿಸಿದ್ರಿ, ಈ ಜೈವಿಕ ಕ್ರಮ ಏನಾದರೂ ಇದೆಯಾ ಇದಕ್ಕೆ? ಇದಕ್ಕೆ ಇನ್ನೊಂದು ಜೈವಿಕ ಕ್ರಮಗಳು ಸುಮಾರು, ಇದಕ್ಕೆ ಪ್ಯಾರಾಸೈಟ್ ಪ್ರಿಡೇಟರ್ ಅದೆಲ್ಲ ಒಂದು ಕಂಡು ಹಿಡಿದಿದ್ದೀವಿ ನಮ್ಮಲ್ಲಿ. ಇದ ಒಳಗ ಹೋಗಿ ತಿನ್ನುವಂತ ಸ್ಥಿತಿನೂ ಇದು ಒಂದು ಪ್ಯಾರಾಸೈಟ್ ಇತ್ತು. ಆದ್ರೆ ಇದರ ಜೀವನ ಚಕ್ರ ಏನಿದೆ ಅಂತ ಹೇಳಿದ್ರೆ, ಸ್ವಲ್ಪ ಹಿಡನ್ ಟೈಪ್ ಇರುವುದಲ್ಲ ಇದರದ್ದು ಜೀವನ, ನಾನು ಎಲ್ಲ ಹೊರಗಡೆ ಇರೋದ್ರಿಂದ ಹೊರಗಡೆಯಿಂದ ಯಾವುದೇ ರೀತಿ ಒಂದು ಜೈವಿಕ ನಿಯಂತ್ರಣ ಕ್ರಮಗಳು ಬಹಳ ಎಫೆಕ್ಟಿವ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಅದನ್ನ ತುಂಬಾನೇ ಅದನ್ನ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ಕೇಳ್ತಾರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳುವಂತದ್ದು. ಆದ್ರೆ ಜೈವಿಕ ನಿಯಂತ್ರಣ ಕ್ರಮದಲ್ಲಿ ನಮಗೊಂದು ಪ್ಯಾರಾಸೈಟ್ ಇತ್ತು, ಅದು ಈಗ ಅಷ್ಟು ಗಮನಾರ್ಹದ ಅಂಶದಲ್ಲಿಲ್ಲ. ಯಾವ ಪ್ಯಾರಾಸೈಟ್ ಸಹ ಒಳಗ್ ಹೋಗಿ ತಿನ್ನುವಂತ ಪರಿಸ್ಥಿತಿ ಇಲ್ಲ, ಅದು ಒಂದು ಮಾತ್ರ ಇತ್ತು. ಅದನ್ನ ನಾವು ಈಗ ಲ್ಯಾಬ್ ಅಲ್ಲಿ ಮಲ್ಟಿಪ್ಲೈ ಮಾಡೋಕೆ ಪ್ರಯತ್ನ ಪಡ್ತಿದ್ವಿ. ಇನ್ನೊಂದು ಪ್ಯಾರಾಸೈಟ್ ಇದೆ, ಇನಾಂಬ ಫಿಸಿಕೋಲಿಸ್ ಅಂತ ಹೇಳಿ, ಇದು ತೊಗಟೆ ಮೇಲೆ ಬಂದು ಒಳಗಡೆ ಎಲ್ಲಿ ಲಾರ್ವ ಇರ್ತದ ಆ ಜಾಗದಲ್ಲಿ ತೊಗಟೆಯಲ್ಲೇ ತೂರಿಸಿ ಒಳಗಡೆ ಲಾರ್ವ ಮೊಟ್ಟೆ ಇಡ್ತದೆ. ಆ ತರದ ಒಂದು ಕೆಲವೊಂದು ಕೀಟಗಳು ಇದಾವೆ. ಆದ್ರೆ ಅವಷ್ಟು ಸಹ ನಮ್ಗೆ ನಿಯಂತ್ರಣ ಕ್ರಮವಾಗಿ ಬಳಸುವಂತ ಸ್ಥಿತಿಲಿ ಇಲ್ಲ ಇವೆಲ್ಲ. ಮತ್ತೆ ಇನ್ನೊಂದು, ಈ ಹಾನಿಗೆ ಒಳಗಾದಂತ ಗಿಡಗಳು ಇರ್ತಾವಲ್ಲ, ಬೊಡ್ಡೆಗಳಾಗ್ಬೋದು ರೆಂಬೆಗಳಾಗ್ಬೋದು, ಇದನ್ನೆಲ್ಲ ಕರಕುಶಲ ವಸ್ತುಗಳಿಗೆಲ್ಲ ಬಳಸ್ತಾರೆ. ಹೌದು, ಅಲ್ಲಿಂದ ಏನಾದ್ರೂ ಈ ಕೀಟ ಹರಡೋ ಸಾಧ್ಯತೆ ಇದೆಯಾ ಬೇರೆ ತೋಟಗಳಿಗೆ? ಅದು ಹಾಗೆ ಅಲ್ಲಿ ಕಡ್ದು ಹಾಕಿ ಬಿಟ್ಬಿಟ್ರೆ ಹರಡೋದು ಇದೆ. ಆದ್ರೆ ಏನ್ ಗೊತ್ತಾ, ಈ ವಾರ ನೀರಲ್ಲಿ ಮುಳುಗಿಸಿ ಮತ್ತೆ ತೆಗೆದ್ರೆ ತೊಂದರೆ ಏನಿಲ್ಲ. ಒಂದು ವಾರ ನೀರಲ್ಲಿ ಮುಳುಗಿಸಿಟ್ರೆ ಇದನ್ನ ಏನು ಸಮಸ್ಯೆ ಆಗುದಿಲ್ಲ. ಅದಕ್ಕೆ ನಾವು ಈಗ ಫಸ್ಟ್ ಇದನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಏಪ್ರಿಲ್ ಹಾರಾಟದ ಬೇಸಿಗೆ ಆಗುತ್ತೆ, ಚಳಿಗಾಲದ ಹಾರಾಟದ ಕಾಲದ ಮುಂಚೆ ಎಲ್ಲ ತೋಟದಲ್ಲಿ ಗಿಡದಿಂದ ಗಿಡ ಪ್ರತಿಯೊಂದು ಗಿಡವನ್ನು ನೋಡ್ಬೇಕು ನಾವು. ಪ್ರತಿ ಗಿಡದೊಂದು ಬೋರರ್ ಇದೆಯಾ ಅಂತ ನೋಡಿ, ಆ ಬೋರರ್ ಬಂದ ಗಿಡನ ಒಂದ ಕಲರ್ ಪ್ರೂನ್ ಮಾಡಿ ಅದನ್ನ ಉಳಿಸ್ಕೊಳೋದ ಬೇಡವ ಅಂತ ನಿರ್ಧಾರ ಮಾಡುವಂತದ್ದು. ಬೇರೆ ಹೋಗಿದ್ದೆ ಉಳಿಸ್ಕೊಳೋದು ಬೇಡ, ಕೀಳ್ಬೇಕು. ಬೇರೆ ಹೋಗದೆ ಇದ್ರೆ ಅದನ್ನ ಕೃಷ್ಣ ಮಾಡಿ ಅದನ್ನ ಹೊಸ ಗಿಡ ಉತ್ಪತ್ತಿ ಮಾಡಿ ಪುನರ್ಜೀವನ ಅಂತ ಹೇಳಿದ್ರೆ ಪುನಶ್ಚೇತನಗೊಳಿಸಬಹುದು ಅಂತ ಆ ತರ ಮಾಡಬಹುದು. ಅದಿಲ್ಲದೆ ಇದ್ರೆ ಇದನ್ನ ಕಿತ್ತು ಹಾಕ್ಲೇಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಎಫೆಕ್ಟಿವ್ ಆಗಿ ಮಾಡಿದ್ರೆ ಗಿಡದ ವಂಶ ಸಾಂದ್ರತೆಯನ್ನ ಕಮ್ಮಿ ಮಾಡ್ತಾ ಹೋಗ್ಬೋದು. ವಾತಾವರಣದಲ್ಲಿ ನಮ್ಮ ತೋಟದಲ್ಲಿ ಸಾಂದ್ರತೆ ಕಮ್ಮಿ ಮಾಡಿದರೆ ನಮ್ಗೆ ಎಫೆಕ್ಟಿವ್ ಕಂಟ್ರೋಲ್ ಮಾಡೋದು. ಇನ್ನೊಂದು ಕ್ರಮನೂ ಇದೆ. ಈಗ ಹೇಳಿದ್ರೆ ಈ ಕೀಟನ ಹುಡುಕ್ತೀವಲ್ಲ ನಮ್ಗೆ, ಅದ್ರಲ್ಲಿ ತುಂಬಾ ಹಣ್ಣು ಇರ್ತದೆ. ಅದನ್ನ ಕೆಲಸಗಾರರು ಕೇಳುದಿಲ್ಲ, ಕೆಲಸ ಮಾಡೋಕೆ ನಮ್ಗೆ ಮನಸ್ಸು ಬರೋದಿಲ್ಲ ಕೇಳೋಕೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಆಟದ ಕಾಲ ಆದ್ಮೇಲೆ ಕೇಳೋಣ ಅಂತ ಒಂದು ಯೋಚನೆ ಮಾಡ್ತೀವಿ. ಈ ಇಂತ ಸಲ್ಲಿದ್ದ ಪರಿಸ್ಥಿತಿಯಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಆ ಗಿಡಗಳಿಗೆ ನಾವೊಂದು ನಾನ್ ಓನ್ ಫ್ಯಾಬ್ರಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ, ಅದನ್ನ ಸುತ್ತುದ್ರಿಂದ ಅದು ಆ ಕೀಟದ ಮುಖ್ಯ ಕಾಂಡ ಮತ್ತು ದಪ್ಪ ರೆಕ್ಕೆಯಲ್ಲಿ ಸುತ್ತುದ್ರಿಂದ ಏನಾಗುತ್ತೆ ಅಂತ ಹೇಳಿ, ಈ ಹುಳ ಹೊರಬರೋಕೆ ತೊಂದರೆ ಆಗ್ತದೆ, ಹೊರಬರೋದೇ ಇಲ್ಲ ಆ ಗಿಡದಿಂದ. ಹಾಗಾಗಿ ಈ ನಾನೂ ಫ್ಯಾಬ್ರಿಕ್ ಮೆಟೀರಿಯಲ್ ಸಿಗ್ತದೆ, ಅದು ಅದು ಸುತ್ತಿದ್ರೆ ಇದನ್ನ ಹೊರಬರೋ ಒಂದು ಪ್ರಮಾಣ ಕಡಿಮೆ ಮಾಡಬಹುದು. ಇದಿಷ್ಟು ವಿಚಾರದಲ್ಲಿ ಸ್ವಲ್ಪ ನಾವು ಗೊತ್ತ ಮಾಡಬೇಕು. ಒಂದು ಇದನ್ನ ವಾತಾವರಣದಲ್ಲಿ ಇದ್ರ ಸಾಂದ್ರತೆಯನ್ನು ಕಮ್ಮಿ ಮಾಡುವುದು, ಒಂದು ಮೊಟ್ಟೆ ಹಿಡಿದನ್ನು ತಪ್ಪಿಸೋದು, ಮತ್ತೊಂದು ಗಂಡು ಹೆಣ್ಣು ಒಟ್ಟು ಸೇರಿ ತಪ್ಪಿಸೋದು. ಇವೆಲ್ಲ ಕಾರ್ಯಕ್ರಮ ಒಟ್ಟು ಸೇರಿ ಮಾಡಿದ್ರೆ ಈ ಕೀಟದ ಹಾವಳಿಯನ್ನ ಯಶಸ್ವಿಯಾಗಿ ನಿರ್ವಹಿಸಬಹುದು ಸರ್. ಕೆಲವೊಂದು ಗಿಡಲ್ಲಿ ಅರೇಬಿಕಾ ತಳಿಯಲ್ಲಿ ಈಗ 13 ರೀತಿಯ ಅರೇಬಿಕಾ ತಳಿಯನ್ನು ನಾವು ಬಿಡುಗಡೆ ಮಾಡಲಾಗಿದೆ. ಅದರೊಳಗೆ ಒಂದು ರೀತಿಯ ಇನ್ನು ಬಿಡುಗಡೆ ಆಗಿಲ್ಲ ಅದಿನ್ನುವ ಆ ಒಂದು ಕೆಲವೊಂದು ಅದರಲ್ಲಿ ಬೇರೆ ಬೇರೆ ಅಸೋಸಿಯೇಷನ್ ನಂಬರ್ಸ್ ಇದಾವೆ. ಅದು ಒಂದು ನಂಬರ್ ಮಾತ್ರ ಕೆಲವೊಂದು ಗಿಡದಲ್ಲಿ ಹಸಿರು ಭಾಗದ ಒಳಗೆ ಹೋದಾಗ ಈ ಲಾರ್ವಾ ಏನ್ ಮೊಟ್ಟ ಮೊದಲ ಲಾರ್ವಾ ಏನಿದೆ ಅಲ್ಲೇ ಸತ್ತೋಗುವಂತ ಸ್ಥಿತಿನೂ ಇದೆ. ಅದಕ್ಕೆ ನಾವು ಟಾಲರೆಂಟ್ ಅಂತ ಹೇಳ್ತೀವಿ, ರೆಸಿಸ್ಟೆಂಟ್ ಹೇಳ್ತೀವಿ. ಆ ಮೆಟೀರಿಯಲ್ ಅರೇಬೇಕಾದ್ರೆ ಇದೆ, ಆದ್ರೆ ಇನ್ನು ಅದನ್ನು ಪ್ರತ್ಯೇಕಗೊಳಿಸುವಂತ ಸ್ಥಿತಿಲಿ ರಿಲೀಸ್ ಮಾಡಿಲ್ಲ, ಕಾಫಿ ಮಂಡಳಿ ರಿಲೀಸ್ ಮಾಡಿಲ್ಲ. ಯಾಕೆಂತ ಹೇಳಿದ್ರೆ ಅದರ ಸ್ವಲ್ಪ ಸಮಸ್ಯೆ ಇದೆ. ಸಮಸ್ಯೆ ಅಂದ್ರೆ ಇಳುವರಿ ಸಮಸ್ಯೆ ಇದೆ ಅದರಲ್ಲಿ. ಅದನ್ನ ಮುಖ್ಯವಾಗಿ ಜಾಸ್ತಿ ಮಾಡೋದಕ್ಕೋಸ್ಕರ ಇತ್ತೀಚಿನ ಸಂಶೋಧನೆಗಳು ನಡೀತಾ ಇದಾವೆ. ಅದು ಸಹ ಮಕ್ಕಳು ನಮ್ಮ ಸಂಶೋಧನೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಸಹ ರೆಸ್ಟೆಂಟ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿ ಹೇಳ್ತೀವಿ. ಅದು ಅಂದ್ರೆ ಈಗ ಹಾನಿಗೊಳಗಾದಂತ ಗಿಡಗಳ ಪುನಶ್ಚೇತನ ನಾವು ಮಾಡಬೇಕು ಅಂತಂದ್ರೆ ಬುಡದಿಂದ ಎಷ್ಟು ಎತ್ತರಕ್ಕೆ ಕತ್ತರಿಸ್ಕೋಬೇಕಾಗತ್ತೆ? 9 ಇಂಚಿ ಕತ್ತರಿಸಬೇಕಾಗತ್ತೆ. ಹೋಗದೆ ಇದ್ರೆ ಕಟ್ ಮಾಡಿದ ಭಾಗದಲ್ಲಿ ಏನಿದೆ ಅಲ್ಲಿ ಯಾವ್ದೇ ರೀತಿ ಸುರಂಗಗಳು ಇಲ್ಲದೆ ಇದ್ರೆ, ಯಾವಳಿಯ ಅಂಶ ಕಂಡು ಬರದೇ ಇದ್ರೆ ಆ ಗಿಡನ ಪುನಶ್ಚೇತನ ಬಳಸಬಹುದು. ಅಕಸ್ಮಾತ್ ಏನಾದ್ರು ಹಾನಿ ಅಲ್ಲೂ ಸೇರಿದ್ರೆ ಬೇರೆಯೊಳಗೂ ಹೋಗಿದ್ರೆ ಆ ಗಿಡನ ಕಿತ್ತು ಹಾಕಲೇಬೇಕಾದ ಅನಿವಾರ್ಯತೆ ಉಂಟಾಗುತ್ತೆ. ಅಂದ್ರೆ ಮುಕ್ಕಾಲಡಿ ಬಿಟ್ಟು ಕತ್ತರಿಸಬೇಕಾಗತ್ತೆ. ಹೌದೌದು. ಮತ್ತೆ ಇನ್ನೊಂದು ಗೊತ್ತಾ, ಅಕಸ್ಮಾತ್ ಈ ಗಿಡಗಳನ್ನ ನಾವು ಉಳಿಸಿಕೊಂಡ್ರು ನಮ್ಗೆ ಅಂತದೇನ್ ಲಾಭ ಏನಿಲ್ಲ. ಯಾಕೆಂದ್ರೆ ಇದರಲ್ಲಿ 24% ಜೊಳ್ಳೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಉಳಿಸ್ಕೊಂಡ್ರು ನಮ್ಗೆ ತುಂಬಾ ಏನು ಪ್ರಯೋಜನ ಆಗುದಿಲ್ಲ. ಹಾಗಾಗಿ ಈ ತರ ಹಾನಿಗೊಳಗಾದ ಗಿಡಗಳನ್ನು ಉಳಿಸಿ ಬೆಳೆಸಿದ ನಮ್ಗೆ ಅಂತದೇನು ಪರಿಣಾಮಕಾರಿಯಾದ ಒಂದು ಉತ್ಪತ್ತಿಗೆ ಬರುವುದಿಲ್ಲ. ಸ್ವಲ್ಪ ಬದುಕಕ್ಕೆ ಅವಕಾಶ ಆಗ್ತದೆ ಅಷ್ಟೇ. ಬೇರೆ ಗಿಡ ನೆಡುವುದಾಗ್ಲಿ ಅದಕ್ಕೆ 5 ವರ್ಷ ಬೆಳೆಸುವಂತ ಖರ್ಚಾಗಲಿ ಯಾವ ಖರ್ಚು ಇಲ್ಲದೆ ಇರೋದು ಸ್ವಲ್ಪ ಮಟ್ಟಿಗೆ ಉಳಿಸಬಹುದು ಅಷ್ಟೇ, ಬೇರೆ ಏನಿಲ್ಲ. ಹಾಗಾಗಿ ಗಿಡದ ಹಾನಿಯ ಪ್ರಮಾಣ ಎಲ್ಲವನ್ನು ಒಳಗೊಂಡಿದೆ. ಒಂದು ಹೊಸ ಗಿಡ ನೆಡುವುದು, 5 ವರ್ಷ ಅದನ್ನು ಬೆಳೆಸುದು, 5 ವರ್ಷ ಮೊದಲಿಗಿದ್ದ ಗಿಡದ ನಷ್ಟವನ್ನು ಅನುಭವಿಸುದು, ಇಷ್ಟು ಸಹ ಸೇರಿದಂತ ಇದು ಹಾನಿಯ ಪ್ರಮಾಣ ಜಾಸ್ತಿ ಇರೋದು. ಆತ್ಮೀಯ ಕೇಳಿದ್ರೆ ತಮಗೆ ಈ ಕಾಫಿ ಬಿಳಿ ಕಾಂಡಕೊರಕ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HG ಸೀತಾರಾಮ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9449430394. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9449430394. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ, ತಾವು ಇದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬಿಳಿ ಕಾಂಡಕೊರಕ ನಿಯಂತ್ರಣದ ವಿವಿಧ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡಕೊರಕ ನಿಯಂತ್ರಣ ಈ ಕುರಿತು ಡಾಕ್ಟರ್ HG ಸೀತಾರಾಮ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಆರೋಗ್ಯವಂತ ಹಸುವಿಗೆ ಸತತ 3 ಸಾರಿ ಈ ಕೃತಕ ಗರ್ಭಧಾರಣೆ ಅಥವಾ ಹೋರಿಯ ಸಂಪರ್ಕವನ್ನು ಮಾಡಿಸಿದಾಗ ಅದು ಗರ್ಭ ಧರಿಸದೇ ಇದ್ದರೆ ಅದನ್ನು ಗರ್ಭ ವೈಫಲ್ಯ ಅಥವಾ ಪುನರಾವರ್ತಿತ ಬೆಲೆಯ ಹಸು ಅಂತ ಕರೆಯಲಾಗುತ್ತೆ. ಜಾನುವಾರುಗಳು ಗರ್ಭ ಧರಿಸದೇ ಇರೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಮುಖ್ಯವಾಗಿ ಪೋಷಕಾಂಶಗಳ ಕೊರತೆ, ಗರ್ಭಕೋಶದ ಸೋಂಕು, ಹಾರ್ಮೋನ್ಗಳ ಕೊರತೆ ಅಥವಾ ವ್ಯತ್ಯಾಸ, ಹುಟ್ಟು ನ್ಯೂನತೆ, ಇವು ಮುಖ್ಯವಾದಂಥವು. ಪೌಷ್ಟಿಕ ಆಹಾರವನ್ನು ಪೂರೈಸೋದ್ರಿಂದ ಉತ್ತಮ ಜಾನುವಾರುಗಳು ಬೆಳವಣಿಗೆ ಜೊತೆಯಲ್ಲಿ ಸಕಾಲಕ್ಕೆ ಬೆದೆಗೆ ಬರ್ತವೆ. ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಪೂರೈಕೆ ಮಾಡಿದರೆ ಕೊಬ್ಬು ಶೇಖರಣೆಯಾಗಿ ಅವು ಗರ್ಭಧರಿಸೋದಕ್ಕೆ ಆಗೋದಿಲ್ಲ. ಸಾರಜನಕದ ಕೊರತೆಯಿಂದ ಈ ಹೈನುರಾಸುಗಳ ಗರ್ಭಕೋಶ ಹಾಗೆಯೇ ಅಂಡಾಣುಗಳ ಬೆಳವಣಿಗೆ ಕುಂಠಿತವಾಗಿ ಸಕಾಲಕ್ಕೆ ಫಲಕ್ಕೆ ಬರೋದಿಲ್ಲ. ಇದರ ನಿವಾರಣೆಗೆ ದ್ವಿದಳ ಧಾನ್ಯದ ಮೇವು ಮತ್ತು ಎಣ್ಣೆಕಾಳುಗಳ ಹಿಂಡಿಯನ್ನು ನಾವು ಹಸುಗಳಿಗೆ ಕೊಡಬೇಕಾಗತ್ತೆ. ಎ ಜೀವಸತ್ವದ ಕೊರತೆಯಿಂದ ಲೈಂಗಿಕ ಬೆಳವಣಿಗೆ ಇಲ್ಲದೇ ಇರೋದು, ಪ್ರಾಯಕ್ಕೆ ಬರೋದಕ್ಕೆ ನಿಧಾನ ಆಗೋದು, ಗರ್ಭಪಾತ, ಗರ್ಭಾಶಯದ ಸೋಂಕು, ಕಸ ಬೀಳದೇ ಇರೋದು ಮುಂತಾದ ಲಕ್ಷಣಗಳು ಕಂಡುಬರ್ತವೆ. ಗರ್ಭ ಧರಿಸಿದಂಥ ಹಸುಗಳಿಗೆ ಹಸಿರು ಮೇವು, ದ್ವಿದಳ ಧಾನ್ಯದ ಸೊಪ್ಪುಗಳಾದಂಥ ಕುದುರೆ ಮಸಾಲೆ, ಸ್ಟೈಲೋಜಾಂತ ಹಸುಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಸಮತೋಲನ ಆಹಾರದೊಂದಿಗೆ 2% ಖನಿಜ ಮಿಶ್ರಣ ಮತ್ತು ಈ ಹುರುಳಿಕಾಳಿನಂಥ ದ್ವಿದಳ ಧಾನ್ಯಗಳನ್ನು ಮೊಳಕೆ ಬರೆಸಿ 1 kg ಪ್ರಮಾಣದಲ್ಲಿ ನೀಡೋದರಿಂದ ಪೋಷಕಾಂಶದ ಕೊರತೆಯನ್ನು ನಿವಾರಿಸಬಹುದು. ಅಧಿಕ ಉತ್ಪಾದನೆಯ ಹಸುಗಳಿಗೆ ದಿನಕ್ಕೆ 100 g ಮತ್ತು ಮಣಕಗಳಿಗೆ 50 g ಉತ್ತಮ ಗುಣಮಟ್ಟದ ಖನಿಜ ಮಿಶ್ರಣವನ್ನು ನೀಡೋದು ಬಹಳ ಅತ್ಯವಶ್ಯಕ. ಗರ್ಭಕೋಶದ ಸೋಂಕಿನ ಉರಿಯೂತ ಇರುವಂಥ ಹಸುಗಳು ಬೆರೆಗೆ ಬಂದಾಗ ಗಾಜಿನಂತಹ ಹೊಳಪಾದ ಲೋಳೆಯಂತೆ ಕಾಣುವಂಥ ದ್ರವದ ಬದಲಾಗಿ ಹಳದಿ, ಕೆಂಪು ಅಥವಾ ತಿಳಿ ಕಪ್ಪು ಬಣ್ಣದ ಸ್ರಾವವನ್ನು ನಾವು ಕಾಣಬಹುದು. ಅಗೋಚರ ಸೋಂಕು ಇರೋದರಿಂದ ಸರಿಯಾದಂಥ ಸ್ವಚ್ಛತಾ ಕ್ರಮಗಳನ್ನು ಅನುಸರಿಸದೆ ಕೃತಕ ಗರ್ಭಧಾರಣೆ ಮಾಡಿದಾಗ ಗರ್ಭದ್ವಾರ ಅಥವಾ ಗರ್ಭಕೋಶದಲ್ಲಿ ಸೂಕ್ಷ್ಮಾಣು ಜೀವಿಗಳಿಂದಾಗಿ ಈ ಸೋಂಕು ತಗುಲಿ ವೀರ್ಯಾಣುಗಳ ಅಥವಾ ಭ್ರೂಣದ ಸಾವು ಉಂಟಾಗಿ ಗರ್ಭ ವೈಫಲ್ಯ ಆಗಬಹುದು. ಜನನಾಂಗಗಳ ರಚನೆಯ ನ್ಯೂನತೆ ಅನುವಂಶಿಕವಾಗಿದ್ದು ಗರ್ಭದ್ವಾರ, ಗರ್ಭಕೋಶ ಅಥವಾ ಅಂಡನಾಳುಗಳು ಹುಟ್ಟಿನಿಂದಲೇ ಸರಿಯಾಗಿ ಬೆಳವಣಿಗೆ ಹೊಂದಿರೋದಿಲ್ಲ. ಅನುವಂಶಿಕವಾಗಿರುವಂಥ ಗರ್ಭಧಾರಣಾ ಸಮಸ್ಯೆಗಳೆಂದರೆ ಅಂಡಾಶಯದ ಬೆಳವಣಿಗೆ ದೋಷ, ಅಂಡಾಶಯ ಇಲ್ಲದೇ ಇರೋದು, ಜನನಾಂಗದ ಪೊರೆ ತೆರೆಯದೇ ಇರೋದು, ಅತಿ ಚಿಕ್ಕದಾದ ಜನನಾಂಗ ದ್ವಾರ ಇವುಗಳು. ಹೆಣ್ಣು ಮತ್ತು ಗಂಡು ಕರುಗಳು ಅವಳಿ ಹುಟ್ಟಿದಾಗ ಜನನಾಂಗಗಳು ಅಪೂರ್ಣ ಅಥವಾ ಅತಿ ಚಿಕ್ಕದಾಗಿದ್ದು ಹೆಣ್ಣು ಕರುಗಳು ಬಂಜಾಗುವಂಥ ಸಾಧ್ಯತೆ ಇರುತ್ತೆ. ಇಂತಹ ಹೆಣ್ಣು ಕರುಗಳನ್ನು ನಿರ್ವಹಿಸೋದು ಬಹಳ ಕಷ್ಟ. ಉಭಯಲಿಂಗಿ ಕರುಗಳಲ್ಲಿ 2 ಜನನಾಂಗ ಇರುತ್ತೆ. ಅನುವಂಶಿಕವಾಗಿ ಬಂದಿರುವಂಥ ಸಮಸ್ಯೆಗಳನ್ನು ಸರಿಪಡಿಸೋದು ಕಷ್ಟ ಆಗಿರೋದ್ರಿಂದ ಪೂರ್ಣ ಬಂಜೆಯ ರಾಸುಗಳನ್ನು ಬೇಸಾಯದ ಕೆಲಸ ಅಥವಾ ಕೃತಕ ಹಾಲು ಉತ್ಪಾದನೆಯ ತಂತ್ರಜ್ಞಾನಕ್ಕೆ ನಾವು ಅಳವಡಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಹವಾಮಾನ ವರದಿ. ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಈ ವಾರದ ಮುನ್ಸೂಚನೆಯಂತೆ ಕೊಡಗು ಜಿಲ್ಲೆಯಲ್ಲಿ ಇಂದಿನಿಂದ ದಿನಾಂಕ 9 ಮೋಡ ಕವಿದ ವಾತಾವರಣವಿದ್ದು ಸಾಧಾರಣ ಮಳೆ ಬರುವ ಸಂಭವವಿದೆ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ. ಅರಬಿಕಾ ಪಾರ್ಚ್ಮೆಂಟ್ 26,300 ರೂಪಾಯಿಂದ 27,000 ರೂಪಾಯಿಗಳು. ಅರಬಿಕಾ ಚೆರಿ 15,200 ರೂಪಾಯಿಂದ 17,000 ರೂಪಾಯಿ. ರೋಬೆಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಂದ 22,500 ರೂಪಾಯಿ. ರೋಬೆಸ್ಟಾ ಚೆರಿ 12,150 ರೂಪಾಯಿಂದ 13,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಶುಚಿಯಾದ ಹಾಲಿನ ಉತ್ಪಾದನೆ ಕುರಿತು ಡಾಕ್ಟರ್ ಸಿದ್ದರಾಮಣ್ಣ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನಿಧನ ಸುದ್ದಿ. ಮರಗೋಡು ನಿವಾಸಿ ರಾಧಾ ಕಾವೇರಿಯಮ್ಮ ಅವರ ಪತಿ ಮಣಿಯನ್ ಘಾಟ್ ವಾಸುದೇವನ್ ಅವರು ಇಂದು ಮಧ್ಯಾಹ್ನ 12:30 ನಿಧನರಾಗಿದ್ದಾರೆ. ಮಣಿಯನ್ ಘಾಟ್ ವಾಸುದೇವನ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ 2 ನಡೆಯಲಿದೆ. ವಿರಾಜಪೇಟೆ ಕದ್ನೂರು ಗ್ರಾಮಾಂತರ ಅಮಣಿಚಂಡ ದಿಲೀಪ್ ಕಾರ್ಯಪ್ಪಯ್ಯಂಗಡ ಪೊಣ್ಣು ರಶ್ಮಿ ಪೊನ್ನಮ್ಮಯ್ಯಂಗ ಇಂದು ಮರಣಪಟ್ಟಿತು. ನಾಪತಂಜಿ ಬೈತ್ರ ಅಮಣಿಚಂಡ ರಶ್ಮಿಯಂಗಡ ತಾಮನೆ ಪಟ್ಟಡ ಆಖರಿ ಕಾರ್ಯ ನಾಳೆ ಪೊಲಕ 10:30 ಮೇಲೆ ಯಂಗಡ ಒಕ್ಕ ತುಟುಂಗಳತ್ತು ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದಿನಾಡು. ಮಾಲೀಕರು ಸಂಜಯ್ ಪಡ್ಪು. ಮೊಬೈಲ್ 8277132143. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಡೆಯಿಂದ ಮಡಿಕೇರಿನ ಗಾಂಧಿ ಭವನದಲ್ಲಿ ಹಸಿರು ಕ್ರಾಂತಿನ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ನವರ 118 ಹುಟ್ಟುಹಬ್ಬದ ಆಚರಣೆ ಜಂಬರ ನಡೆತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಧ್ಯಾಪಕ ಪ್ರೊಫೆಸರ್ ಡಾಕ್ಟರ್ ಶ್ರೀಧರ ಹೆಗಡೆನವು, ರಾಷ್ಟ್ರದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೃಷಿ ಸಚಿವರಾಗಿ ದೇಶದ ಆಹಾರ ಉತ್ಪಾದನೆಯಲ್ಲಿ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಟ್ಟು ಹಸಿರು ಕ್ರಾಂತಿನ ಹರಿಕಾರ ಅಂತ ಜನರ ಪ್ರೀತಿಗೆ ಪಾತ್ರರಾಗಿದ್ದು ಅವರ ಆದರ್ಶ ಜೀವನ ಮೌಲ್ಯ ಎಲ್ಲವಕ್ಕೂ ಮಾದರಿ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗ ಭಾಗವಹಿಸಿದ್ದು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ಇಂದು ಕರ್ನಾಟಕ ಭೂಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯಗ ಕಂದಾಯ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕೊಡಗು ಜಿಲ್ಲಾಡಳಿತದ ಕೂಡುಕೂಟಲಿ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಅಧಿನಿಯಮ ಮತ್ತು ಸಂಬಂಧಿಸಿದ ಕಾಯ್ದೆಗಳು ಇದರ ಬಗ್ಗೆಯಲ್ಲಿ ಕಾರ್ಯಾಗಾರ ನಡೆದು ಈ ಸಂದರ್ಭ ಮಾತನಾಡಿದ ಕರ್ನಾಟಕ ಭೂ ಕಬಳಿಕೆ ನಿಷೇಧ ನ್ಯಾಯಾಲಯದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಬಿಎ ಪಾಟೀಲ್ ನಾವು ಮಾತಾಡಿ ಭೂಮಿ ಒತ್ತರಿಸಿಕೊಂಬುದು ನಿರಂತರವಾಗಿ ನಡೀತಿದ್ದು ಸರ್ಕಾರಿ ಭೂಮಿ ಒತ್ತುವರಿ ಆಗಿಂದಾಗೆ ಆಗದಂಗೆ ನೋಡಿಕೊಂಬುದು ಇಲಾಖೆಗಳ ಜವಾಬ್ದಾರಿ ಆಗಿದ್ದು ಆಸ್ತಿ ತಕೊಂಬವು ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು. ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ಮಲೆನಾಡು ಭಾಗಗಳಲ್ಲಿ ಮಳೆ ಜಾಸ್ತಿ ಇದ್ದು ಕೊಡಗು ಸೇರಿದಂಗೆ ಮಲೆನಾಡು ಭಾಗಲಿ ಕಾಡು ಮತ್ತು ಸರ್ಕಾರಿ ಭೂಮಿ ಉಳಿಸೋದು ಹಿಂದೆಗಿಂತ ಹೆಚ್ಚು ಅಗತ್ಯ ಅಂತ ಹೇಳಿದರು. ಕಾರ್ಯಾಗಾರದಲ್ಲಿ ಅರಣ್ಯ ಕಂದಾಯ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮಾಹಿತಿ ಹಂಚಿಕೊಂಡು ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ನಡೀಲಿ, ನೋಂದಣಿಯಾದ ಸಂಘ ಸಂಸ್ಥೆಗ ವಾರ್ಷಿಕ ಮಹಾಸಭೆ ನಡೆದ 14 ಒಳಗೆ ನೋಂದಣಾಧಿಕಾರಿ ಕಚೇರಿಗೆ ಲೆಕ್ಕಪತ್ರಗಳನ್ನ ಒಪ್ಪಿಸಿ ಫೈಲಿಂಗ್ ರಸೀತಿ ಪಡ್ಕೊಂಬುದು ಕಡ್ಡಾಯ ಆಗಿದ್ದು ಜಿಲ್ಲೆನ ಸುಮಾರು ಸಂಘ ಸಂಸ್ಥೆಗ 5 ಫೈಲ್ ಮಾಡದೇ ಇರುವುದರಿಂದ ದಂಡ ಕಟ್ಟಿ ಫೈಲಿಂಗ್ ಮಾಡಿಕೊಂಬಕ್ಕೆ 31 ಮುಟ್ಟ ಅವಕಾಶ ಕೊಟ್ಟಿದ್ದು ಸಹಕಾರ ಸಂಘ ಸಂಸ್ಥೆನವು ಇದರ ಸದುಪಯೋಗ ಮಾಡಿಕೊಳ್ಳಕು ಅಂತ ಸಹಕಾರ ಸಂಘಗಳ ಉಪನಿಬಂಧಕರು ತಿಳಿಸಿದಳು. ಮಡಿಕೇರಿ ತಾಲೂಕು ನಾಪೋಕ್ಲು ಭಾಗಮಂಡಲ ಮತ್ತು ಮಡಿಕೇರಿನ ರೈತ ಸಂಪರ್ಕ ಕೇಂದ್ರಗಳಲ್ಲಿ 8 ಉದ್ದ 6 ಅಗಲದ ಟಾರ್ಪಾಲಿನ್ಗಳನ್ನ ರಿಯಾಯಿತಿ ಬೆಲೆಯಲ್ಲಿ ಕೊಡ್ತಿದ್ದು 2750 ರೂಪಾಯಿಗಳ ಟಾರ್ಪಾಲಿನ್ 1570 ರೂಪಾಯಿಗಳಿಗೆ ಸಿಕ್ಕಿದೆ. 2020, 2021, 2022, 2023, 2024 ಸಾಲಲ್ಲಿ ಟಾರ್ಪಾಲ್ ತಕಣದೇ ಇರುವ ರೈತರು ಆಧಾರ್ ಕಾರ್ಡ್ ಪ್ರತಿ ಮತ್ತು RTC ಕೊಟ್ಟು ಟಾರ್ಪಾಲ್ ಪಡ್ಕೊಳಕಂತ ಗೊತ್ತಾಯಿತು. ಸೋಮವಾರಪೇಟೆ ಶಿಶು ಅಭಿವೃದ್ಧಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ IT ಮತ್ತು GST ಟ್ಯಾಕ್ಸ್ ಪೇಯಿ ಆಗಿರುವ ಫಲಾನುಭವಿಗ ಈಗಾಗಲೇ ದಾಖಲೆ ಕೊಟ್ಟಿರುವ ಫಲಾನುಭವಿಗಳ ಮಾಹಿತಿಗ ವಾಣಿಜ್ಯ ತೆರಿಗೆ ಇಲಾಖೆನ ದತ್ತಾಂಶದ ಪರಿಶೀಲನೆ ಆಗಿ ಮಾಹಿತಿ ಸ್ವೀಕೃತಿ ಆದ ಮೇಲೆ ಧನ ಸಹಾಯ ಕೊಡೋ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಹಾಕಿದ್ದು ಅಲ್ಲಿ ಮುಟ್ಟ ಐಟಿ ಜಿಎಸ್ಟಿ ಟ್ಯಾಕ್ಸ್ ಪೇ ಈಗ ಮಾಹಿತಿನ ಮತ್ತೆ ಮತ್ತೆ ಪ್ರಧಾನ ಕಚೇರಿಗೆ ಕಳಿಸುವುದು ಬೇಡ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಇವು ತಿಳಿಸೋಳು ಅಂತ ಸೋಮವಾರಪೇಟೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗ ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತು ಪ್ರಾಯೋಜಕರು ಶ್ರೀ ಚಾಮುಂಡೇಶ್ವರಿ ಕಾಫಿ ಟ್ರೇಡರ್ಸ್ ಮದೆನಾಡು, ಮಾಲೀಕರು ಸಂಜಯ್ ಪಡ್ಪು, ಮೊಬೈಲ್ 8277132143. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಬಿರುನಾಣಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ಅಲಂಕಾರ ಪೂಜೆ ಇದೇ 6ರಂದು ಭಾನುವಾರ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ಈ ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಟ್ರಸ್ಟ್ನ ಅಧ್ಯಕ್ಷರು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಸೋಮವಾರಪೇಟೆ ತಾಲೂಕು ಗರ್ವಾಲೆ ಗ್ರಾಮ ಚೌಂಡಿ ಅಮ್ಮರ ಕಾಲ್ತರ ಪೂಜೆ ರಮಾರಿ ಪತ್ಲ ಇದೇ ಏಳಾಂಗ್ ತಿಂಗಳಾಚೆ ಬೈಟ್ 8 ಗಂಟೆಗೆ ಚಾಮುಂಡಿ ತೆರೆ ಕಟ್ಟೋ ಎಟ್ಟಾಂಗ ಚೌವಾಚೆ ಪೊಲಕ ಬಲಿ ಪೂಜೆ ಪಿಂಜ ಪೂಜೆ ಮಜ್ಜನ ಕೆತ್ತನೆ ನಡಪ. ಮಜ್ಜನ 1:30 ಪ್ರಸಾದ ವಿತರಣೆ ಉಂಡು ಭಕ್ತಂಗೆಲ್ಲ ಬಂತು ದೇವಿರ ಆಶೀರ್ವಾದ ಪಡೆದೋಣ. ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಗರ್ವಾಲೆ ಗ್ರಾಮಕಾರ ಕಟ್ಟಂಡಿತ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ ಸಿಎನ್ಜಿ, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಲಕ್ಷದಿಂದ ಹಿಡಿದು 34 ಲಕ್ಷಗಳವರೆಗಿನ ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296463616. ವಿ ಬಾಡಗ ಗ್ರಾಮ ಮಳವಂಡ ಒಕ್ಕಡ ವಂಶಾಭಿವೃದ್ಧಿ ಸಂಘತ್ರ ದಂಡಾಯತ 24 ಇರು 65 ಕಾಲ್ತರ ಮಹಾಸಭೆ ಇಂದು ಪೊಲಕ 10:30 ಭುವೇಶ್ ದೇವಯ್ಯ ಅಂಡ ಅಧ್ಯಕ್ಷತೆಯಲ್ಲಿ ಒಕ್ಕತ್ರ 5 ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದುವ ಎಲ್ಲ ಬರೋಣಂದು ಮಳವಂಡ ಒಕ್ಕ ಅಧ್ಯಕ್ಷ ಕಾರ್ಯದರ್ಶಿ ಪಿಂಜ ಆಡಳಿತ ಮಂಡಳಿಯ ಸದಸ್ಯಂಗ ಕಟ್ಟಂಡಿತು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕಳೆದ March 26ರಂದು ದೈವಾಧೀನರಾದ ಸೋಮವಾರಪೇಟೆ ತಾಲೂಕು ಶನಿವಾರ ಸಂತೆ ಹೋಬಳಿ ಹಿತ್ಲುಗದ್ದೆ ಗ್ರಾಮದ ದಂಡಿನ ಸುಬ್ಬಯ್ಯ ಅವರ ತಿಥಿಕರ್ಮಾಂತರವನ್ನು ಇದೇ 6ರಂದು ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಹಿತ್ಲುಗದ್ದೆ ಗ್ರಾಮದಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಆಹ್ವಾನ ಪತ್ರಿಕೆ ಸಿಗದವರು ಇದನ್ನೇ ವೈಯಕ್ತಿಕ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಬೇಕಾಗಿ ಪತ್ನಿ ದಂಡಿನ ದೇವಕಿ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ಕೊಡಗು ಗೌಡ ನಿವೃತ್ತ ನೌಕರರ ಸಂಘ ಮಡಿಕೇರಿ ಇವರ ವತಿಯಿಂದ ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮುದಾಯದ ವಧುವರರ ಸಮಾವೇಶವನ್ನು ಇದೇ April 11ರಂದು ಮಡಿಕೇರಿಯ ಗೌಡ ಸಮಾಜದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದ್ದು, ವಧುವರರ ನೋಂದಣಿಯನ್ನು ಇದೇ ದಿನ 9 ಗಂಟೆಗೆ ಆರಂಭಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಧ್ಯಕ್ಷರು ಚೊಕ್ಕಾಡಿರ ಅಪ್ಪಯ್ಯ, ಮೊಬೈಲ್ 9444884673, ಕಾರ್ಯದರ್ಶಿ ಪುದಿಯ ನೆರವನ ರೇವತಿ ರಮೇಶ್, ಮೊಬೈಲ್ 9663254829. ಸಮಯ 7:29:02. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಮಡಿಕೇರಿರ ಗಾಂಧಿ ಪರಂಬಲ ನಡೆದ ಬಾಬು ಜಗಜೀವನ್ ರಾಮ್ ಪುಟ್ಟನ ನಾಳು. ಜಿಲ್ಲಾ ಮಕ್ಕಳ ಕಲ್ಯಾಣ ಪಿಣ್ಯ ರಕ್ಷಣಾ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ. ಸುದ್ದಿರ ವಿವರ. ಬಾಬು ಜಗಜೀವನ್ ರಾಮ್ ಅಯ್ಯಂಗ ಪಚ್ಚೆ ಕ್ರಾಂತಿ ಹರಿಕಾರನಾಯ್ತು, ರಕ್ಷಣಾ ಸಚಿವಂಗಳಾಯ್ತು ನಲ್ಲ ಕೆಲಸ, ಕಾರ್ಮಿಕ ಸಚಿವಂಗಳಾಯ್ತು ಅಯ್ಯಂಗಡ ಬೊಳಚೆಕ್ ಸಮಾಜತ್ರ ಶೋಷಿತ ಸಮುದಾಯತ ಸ್ವರ ಆಯ್ತಿಂಜ ರಾಷ್ಟ್ರತ್ರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಯ್ಯಂಗಡ ಜೀವನ ಸಾಧನೆನ ಪ್ರತಿಯೊಬ್ಬನು ಜ್ಞಾನ ಬೆಚ್ಚ ಉಂಡು ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅಣಚಿ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಸಮಾಜ ಕಲ್ಯಾಣ ಇಲಾಖೆ ಆದನೆಲು ಮಡಿಕೇರಿರ ಗಾಂಧಿ ಪರಂಬುಲ ಇಂದು ನಡೆದ ಪಚ್ಚ ಕ್ರಾಂತಿರ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಯ್ಯಂಗಡ ನೂಯಿಟ 18ನೇ ಪುಟ್ಟನ ನಾಳರ ಕಾರ್ಬಾರ್ಲು ಕೂಡಿ ಆಡಿತು ಅಯ್ಯಂಗ ತಕ್ಪರಂದತು. ಈ ನೇರತ್ತು ಕೂಡಿ ಆಡಿತಿಂಜ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರ್ಯಪ್ಪ ಕಾಲೇಜಿನ ಪ್ರಾಧ್ಯಾಪಕಗಳನ್ನು ಪ್ರೊಫೆಸರ್ ಡಾಕ್ಟರ್ ಶ್ರೀಧರ್ ಹೆಗ್ಡೆ ಅಯ್ಯಂಗ ಬಾಬು ಜಗಜೀವನ್ ರಾಮ್